ಉದಯಾಸ್ತಮಯೌಚಯತ್ ಪೃಥಗುತ್ಪದ್ಯಮಾನಾನಾಂ ಮತ್ವಾ ಧೀರೋ ನ ಶೋಚತಿ. ಶ್ಲೋಕವನ್ನು ಓದುವಾಗಲೇ ಆಗಲಿ, ಭಾಷ್ಯವನ್ನು ಸ್ವಾಮೀಜಿ ಓದುವಾಗಲೇ ಆಗಲಿ, ಸುಮಿತ್ರ ನಿನ್ನಲ್ಲಿ ಮಾರ್ಕ್ ಮಾಡ್ಕೋಬೇಕು ಸ್ವಾಮೀಜಿ ಎಲ್ಲಿ ನಿಂದಿರ್ತಾರೆ, ಸುಜಾತ ಅದು ಏನಂತೆಲ್ಲ ಕರೆಕ್ಟಾಗಿ ಹೇಳಿಕೊಡು. ಇಂದ್ರಿಯಾಣಾಂ ಪೃಥಕ್ ಭಾವಂ, ನಮ್ಮಲ್ಲಿ ಏನು ಇಂದ್ರಿಯಗಳಿವೆಯೋ ಅವು ತಮ್ಮ ತಮ್ಮದೇ ಆದ ಬೇರೆ ಬೇರೆ ಭಾವಗಳಿಂದ ಕೂಡಿದ್ದಾಗಿವೆ. ತಿಳ್ಕೊಡ್ರಿ, ತಿಳ್ಕೊಡ್ರಿ, ಗುರುತಿಸ್ರಿ, ಗುರುತಿಸ್ರಿ. ನಮ್ಮಲ್ಲಿ ಏನು ಇಂದ್ರಿಯಗಳಿವೆ ಅವು ಬೇರೆ ಬೇರೆ ಭಾವಗಳಿಂದ ಕೂಡಿದ್ದಾಗಿವೆ. ಒಂದರ ಭಾವ ಇನ್ನೊಂದಕ್ಕಿಲ್ಲ ಅಂತ ಅರ್ಥ. ಕಣ್ಣಿನ ಹಿಂದಿರುವ ಭಾವ ಕಿವಿಗಳ ಹಿಂದಿಲ್ಲ, ಕಾಲುಗಳ ಹಿಂದಿರುವ ಭಾವ ಕೈಗಳ ಹಿಂದಿಲ್ಲ. ಹೀಗಾಗಿ ಎಲ್ಲ ಇಂದ್ರಿಯಗಳು ತಮ್ಮ ಪಾಡಿಗೆ ತಾವು ಸ್ವತಂತ್ರವಾಗಿವೆ. ಮತ್ತು ಸ್ವತಂತ್ರವಾಗಿಯೇ ವಿಷಯಗಳ ಜ್ಞಾನವನ್ನು ಅನುಭವವನ್ನು ಅನುಭವಿಸುತ್ತವೆ. ಒಂದು ಮ್ಯೂಸಿಕ್ ಹಾಕ್ಕೊಂಡು ಕೂತ್ಕೊಂಡು ಒಂದು ಹೂವನ್ನು ನೋಡ್ತಾ ಇದ್ದರೆ ಮ್ಯೂಸಿಕ್ಕು ಹೂವನ್ನು ಡಿಸ್ಟರ್ಬ್ ಮಾಡೋದಿಲ್ಲ, ಹೂವು ಮ್ಯೂಸಿಕ್ಕನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಭಾಳ ಸೂಕ್ಷ್ಮ. ಏಕೆಂದರೆ ಇಂದ್ರಿಯಗಳ ಅರ್ಥ ಬೇರೆ, ಇಂದ್ರಿಯಗಳ ವಿಷಯ ಬೇರೆ, ಇಂದ್ರಿಯಗಳು ಬೇರೆ ಬೇರೆ. ಇಂದ್ರಿಯಗಳ ಅರ್ಥ ಅಂತಂದರೆ ಪ್ರವೃತ್ತಿಗಳು, ನೋಡಬೇಕು ಎನ್ನುವ ಪ್ರವೃತ್ತಿ ಕಣ್ಣಿಗೆ, ಕೇಳಬೇಕು ಎನ್ನುವ ಪ್ರವೃತ್ತಿ ಕಿವಿಗಳಿಗೆ, ರುಚಿಸಬೇಕು ಎನ್ನುವ ಪ್ರವೃತ್ತಿ ನಾಲಿಗೆಗೆ. ಬರೀ ಪ್ರವೃತ್ತಿ ಒಂದಿದ್ದರೆ ಸಾಲದು, ಆ ಪ್ರವೃತ್ತಿಯ ಹಸಿವಿಗೆ ತಕ್ಕಂತೆ ವಿಷಯಗಳು. ಕಣ್ಣಿಗೆ ನೋಡಬೇಕು ಅನ್ನೋ ಪ್ರವೃತ್ತಿ ಇದ್ದರಿಂದಾಗಿ ಕಣ್ಣಿಗೆ ವಿಷಯಗಳಿವೆ. ಏನು ವಿಷಯಗಳು? ರೂಪ. ಕಿವಿಗಳಿಗೆ ಕೇಳಬೇಕು ಅನ್ನೋ ಪ್ರವೃತ್ತಿ ಇದ್ದರಿಂದಾಗಿ ಕಿವಿಗಳಿಗೆ ವಿಷಯ ಇದೆ, ಶಬ್ದ, ವಾಕ್ಯ, ಕವನ, ಕವಿತಾ, ನಾನಾ ಪ್ರಕಾರವಾದಂಥದ್ದು ವಿಷಯಗಳಿವೆ. ಹೀಗೆ ಆ ಇಂದ್ರಿಯಗಳು ಅವುಗಳವುಗಳ ಭಾವಗಳಿಂದಾಗಿ ಅವುಗಳವುಗಳ ವಿಷಯಗಳ ಕ್ಷೇತ್ರದಲ್ಲಿ ಸ್ವತಂತ್ರವಾಗಿವೆ. ಸ್ವವಿಷಯ ಗ್ರಹಣ ಪ್ರಯೋಜನೇನ ಇಂದ್ರಿಯಾಣ ಪೃಥಕ್ ಭಾವಂ. ಇವುಗಳಿಗೂ ಕೂಡ, ಇವುಗಳಿಗೂ ಮತ್ತು ನನಗೂ ಯಾವ ಸಂಬಂಧವೂ ಇಲ್ಲ. ಅಂತಹ ಬೇರೆಯೇ ಸ್ವಭಾವದಿಂದ ಕೂಡಿದವನು ನಾನು. ಪೃಥಕ್ ಉತ್ಪದ್ಯಮಾನಾನ, ಪೃಥಕ್ ಅಂದರೆ ಬೇರೆ. ಇವು ಏನಿವೆ? ಇವು ತಮ್ಮ ಲೆಕ್ಕಾಚಾರದಲ್ಲಿವೆ, ಇರಲಿ. ನಂದೇನಿದೆ ಅದರ ಪಾತ್ರ? ಕಣ್ಣು ತನ್ನ ಲೆಕ್ಕಾಚಾರದಲ್ಲಿದೆ, ಅದರ ಅರ್ಥ, ಅದರ ವಿಷಯ, ಅದು ಅದರ ಪಾಡಿಗೆ ತನ್ನ ಕಾರ್ಯ ತಾನು ಮಾಡುತ್ತದೆ. ಪ್ರವೃತ್ತಿ ಇದ್ರೆ ಮಾಡ್ತದೆ, ಪ್ರವೃತ್ತಿ ಇಲ್ಲ ಅಂದ್ರೆ ಮಾಡೋದಿಲ್ಲ, ಮಲ್ಕೊಂಡ್ಬಿಡುತ್ತೆ. ಕಿವಿಗಳು ತಮ್ಮ ಅರ್ಥದಿಂದಾಗಿ ತಮ್ಮ ತಮ್ಮ ವಿಷಯಗಳಲ್ಲಿ ಕೆಲಸ ಮಾಡ್ತವೆ, ಅದು ನನ್ನ ಪಾತ್ರ ಏನೂ ಇಲ್ಲ. ಪ್ರವೃತ್ತಿ ಇದ್ರೆ ಮಾಡ್ತವೆ, ಪ್ರವೃತ್ತಿ ಇಲ್ಲ ಅಂದರೆ ಸ್ತಬ್ಧವಾಗಿಬಿಡ್ತವೆ. ನಾನು ಮಾಡಿಸೋದೂ ಇಲ್ಲ, ಅವುಗಳ ಸ್ತಬ್ಧನೂ ಮಾಡೋದಿಲ್ಲ. ಪೃಥಕ್ ಉತ್ಪದ್ಯಮಾನಾನ, ಆ ಏನು ಅನುಭವಗಳು, ಇಂಪ್ರೆಷನ್ಸ್ಗಳು ಏನು ಹುಟ್ಟುಕೊಳ್ತಾವೆ ಉತ್ಪದ್ಯಮಾನ ಅವುಗಳಿಗಿಂತ ಪೃಥಕ, ನಾನು ಬೇರೆ ಆಗಿದ್ದೇನೆ. ಮತ್ವಾ ಧೀರ ಅಂತ ಯಾವ ವಿವೇಕಿಯು ಗುರುತಿಸುತ್ತಾನೋ ಸಹ ನ ಶೋಚತಿ, ಅವನು ದುಃಖಿಸುವುದಿಲ್ಲ, ಅವನು ಶೋಕಿಸುವುದಿಲ್ಲ, ಅರ್ಥಾತ್ ಅವುಗಳ ವಶನಾಗಿ ಇರುವುದಿಲ್ಲ, ಅವುಗಳ ವಶನಾಗಿರೋದಿಲ್ಲ. ಠೀಕ್ ಐತ್, ಚಲೋ. ಜೋ ಹೋ ರಹಾ ಹೈ ಹೋ ರಹಾ ಹೈ ಓನೇನು, ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಉದಯ ಅಸ್ತಮ, ಉದಯ ಅಸ್ತಮ ಅನುಭವಗಳ ಉದಯ, ಅನುಭವಗಳ ಲಯ. ಕೆಂಪು ಹೂವು ಅನುಭವದ ಉದಯ. ಯಾವುದೋ ಒಂದು ಹೂವು ಇಟ್ಟಿದ್ರು ನನಗೆಷ್ಟು ನೆನಪಿಲ್ಲ, ನಾಲ್ಕು ದಿವಸದ ನಂತರ ಏನಾಯ್ತು? ಅಸ್ತಂ, ಉದಯ ಅಸ್ತಂ. ಹೌದು, ಪೃಥಕ್ ಇಂದ್ರಿಯಾಣಾಂ ಭಾವಂ, ಆ ಇಂದ್ರಿಯಗಳ ಸ್ವತಂತ್ರವಾದ ಭಾವ, ಸ್ವತಂತ್ರವಾದ ಅನುಭವಗಳ ಮಧ್ಯ. ಹಾಗಾದರೆ ಧೀರ ಜ್ಞಾನಿಯು ಎರಡನ್ನ ಗಮನಿಸ್ತಾನೆ. ಒಂದು, ಇಂದ್ರಿಯಗಳು ತಮ್ಮ ಅರ್ಥ ತಮ್ಮ ವಿಷಯಗಳಿಂದಾಗಿ ಸ್ವತಂತ್ರವಾಗಿವೆ, ಅದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಎರಡನೇದ್ದು, ಅದು ಏನು ಅನುಭವ ಅಲ್ಲಿ ಉಂಟಾಗುತ್ತದೆ ಆ ಅನುಭವ, ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಯಾಕೆ ಅವುಗಳ ಸಂಬಂಧ ನನಗಿಲ್ಲ? ಅವುಗಳನ್ನು ಹೊರತುಪಡಿಸಿ ನಾನು ಬೇರೆ ಇದ್ದೀನಿ. ಪೃಥಕ್ ಉತ್ಪದ್ಯಮಾನಾಂ ಪೃಥಕ್, ಅವೆಲ್ಲ ಉತ್ಪತ್ತಿ ಆಗಿರುವಂತಹ ಅವುಗಳಿಂದ ಬೇರ್ಪಡಿಸಿಕೊಂಡು ನಾನು ಇದ್ದೇನೆ ಅನ್ನುವ ಎಚ್ಚರ ಅವನಿಗಿದ್ದರಿಂದಾಗಿ ಅಂತಹ ಜ್ಞಾನ ಅವನಿಗೆ ಸ್ಪಷ್ಟವಾಗಿದ್ದರಿಂದಾಗಿ ನ ಶೋಚತಿ, ಅವನು ದುಃಖಿಸುವುದಿಲ್ಲ. ಇಂದ್ರಿಯಾಣಾಂ ಇಂದ್ರಿಯಾಣಾಂ, ಅದೇ ಹಿಂಗೆ ಸ್ವಾಮೀಜಿ ಹೇಳ್ತಿರ್ತಾರಲ್ಲ, ಅಲ್ಲಿ ಮೇಲ್ಗಡೆ ಹಿಂಗೆ ಗಿರಿ ಹಾಕ್ಕೋಬೇಕು. ಬಿಡಿಸಿ ಹೇಳಿದಾಗ ಯಾವ ಅಕ್ಷರವನ್ನು ಬಿಡಿಸಿರ್ತೀನಿ, ಆ ಅಕ್ಷರವನ್ನು ಎಲ್ಲಿ ಬಿಡಿಸಿರ್ತೀನಿ, ಬಲಕ್ಕೆ ಬರ್ಕೋಬೇಕು. ಆ ಈ ಹಂಗೆ ಶಾರ್ಟ್ಕಟ್ ಸಂಸ್ಕೃತಿ ಇದೆ, ಇರುತ್ತಲ್ಲ ಸ್ಟೆನೋಗ್ರಾಫರ್ ಇರ್ತಾರೋ ಹಂಗೆ. ಇಂದ್ರಿಯಾಣಾಂ ಇಂದ್ರಿಯಾಣಾಂ ಶ್ರೋತ್ರಾದೀನಾಂ ಶ್ರೋತ್ರಾದೀನಾಂ ಸ್ವ ಸ್ವ ವಿಷಯ ಸ್ವ ಸ್ವ ವಿಷಯ ಗ್ರಹಣ ಪ್ರಯೋಜನೇನ ಪ್ರಯೋಜನೇನ ಸ್ವ ಕಾರಣೇಭ್ಯಃ ಕಾರಣೇಭ್ಯಃ, ಅದ ಈ ಕಾರಣೇಭ್ಯಃ ಅನ್ನೆಲ್ಲ ಅಲ್ಲಿ ಮೇಲ್ಗಡೆ ಗೀಟ್ ಹಾಕಿ ಆದರೆ ಎಡಗಡೆ ಭಾಗದೊಳಗೆ ವಿಸರ್ಗ ಕೊಡಬೇಕು. ಹ, ಅವಾಗ ಅದು ಏನರ್ಥ ತೋರಿಸ್ತದೆ? ಸ್ವಕಾರಣೇಭ್ಯ ಅಂತ ತೋರಿಸ್ತದೆ. ಆಕಾಶಾದಿಭ್ಯ ಪೃಥಕ ಉತ್ಪದ್ಯಮಾನ, ಅದೇ ಈ ಪೃಥಕ ಉತ್ಪದ್ಯ ಅಲ್ಲಿ ಗ ಮೇಲೆ ಒಂದು ಗಿರಿ ಕೊಡಬೇಕು. ಗ ಮೇಲೆ ಗಿರಿ ಕೊಟ್ಟು ಗ ಎಡಕ್ಕೆ ಕ ಬರಿಬೇಕು, ಆ ಗೆರಿ ಬಲಕ್ಕೆ ಊ ಬರಿಬೇಕು. ಪೃಥಕ ಉತ್ಪದ್ಯಮಾನ ಅತ್ಯಂತ ವಿಶುದ್ಧಾತ್ ಕೇವಲಾತ್ ಚಿನ್ಮಾತ್ರ ಸ್ವರೂಪಾತ್ ಪೃಥಕ್ ಭಾವಂ ಸ್ವಭಾವ ವಿಲಕ್ಷಣಾತ್ಮಕತಾಂ ತಥಾ ತೇಷಾಮೇವ ಇಂದ್ರಿಯಾಣಾಂ ಉದಯ ಅಸ್ತಮಯೌ ಚ ಉತ್ಪತ್ತಿ ಪ್ರಲಯೌ ಜಾಗ್ರಸ್ವಾಪ ಅವಸ್ಥಾ ಅಪೇಕ್ಷೆಯ ನ ಆತ್ಮನಃ ಇತಿ ಮತ್ವಾ ಜ್ಞಾತ್ವಾ ವಿವೇಕತಃ ಧೀರಃ ಧೀಮಾನ್ ನ ಶೋಚತಿ. ಇಂದ್ರಿಯಾಣಾಂ ಶ್ರೋತ್ರಾಧೀನಾ. ಇಂದ್ರಿಯಗಳು ಅಂದರೆ ಯಾವಿಲ್ಲಿ? ಜ್ಞಾನೇಂದ್ರಿಯಗಳು. ಕರೆಕ್ಟ್. ಇಂದ್ರಿಯಗಳು ಅಂದರೆ ಜ್ಞಾನೇಂದ್ರಿಯಗಳು. ಶ್ರೋತ್ರಾಧೀನಾಂ ಸ್ವವಿಷಯ ಗ್ರಹಣ ಪ್ರಯೋಜನೇನ ಅವುಗಳವುಗಳ ವಿಷಯಗಳನ್ನು ಗ್ರಹಿಸುತ್ತವೆ. ಅವುಗಳವುಗಳ ಕಾರಣ ಏನು? ಸ್ವಕಾರಣೇಭ್ಯ. ಗೊತ್ತಾಗಲಿಲ್ಲ. ಸ್ವಕಾರಣೇಭ್ಯ ಕಿವಿಯು ತನ್ನ ವಿಷಯವನ್ನು ಗ್ರಹಿಸ್ತದೆ. ಯಾವ ಕಾರಣದಿಂದಾಗಿ ಗ್ರಹಿಸ್ತದೆ? ಅದರ ಕಾರಣ, ಕಿವಿಯ ಕಾರಣ, ಶ್ರೋತ್ರೇಂದ್ರಿಯದ ಕಾರಣ, ಶ್ರವಣೇಂದ್ರಿಯದ ಕಾರಣ. ಕಾರಣ ಏನು? ಆಕಾಶ. ಚಕ್ಷುರಿಂದ್ರಿಯದ ಕಾರಣ ಅಗ್ನಿ. ಅವುಗಳವುಗಳ ಕಾರಣ ಸ್ವಕಾರಣೇಭ್ಯ ಆಕಾಶಾದಿಭ್ಯ ಏನಾಗ್ತದೆ ಆವಾಗ? ಪೃಥಕ್ ಉತ್ಪದ್ಯಮಾನ. ಅಲ್ಲಿ ಹಿಂದಿರುವಂತಹ ಕಾರಣ, ಮುಂದೆ ಇರುವಂತಹ ವಿಷಯ, ಲಭ್ಯ ಇದ್ದಂತಹ ಉಪಕರಣ, ಈ ಮೂರರಿಂದಾಗಿ ಪೃಥಕ್ ಉತ್ಪದ್ಯಮಾನ ತನ್ನದೇ ಆದ ಸ್ವತಂತ್ರವಾದಂತಹ ಅನುಭವವು ಅಲ್ಲಿ ಉಂಟಾಗುತ್ತದೆ. ಅತ್ಯಂತ ವಿಶುದ್ಧಾತ ಕೇವಲಾತ. ಹೇ, ಆತ್ಮನು ವಿಶುದ್ಧನು ಕೇವಲನು ಚಿನ್ಮಾತ್ರ ಸ್ವರೂಪಾತ ಅವನಿದ್ದರೂ ಪೃಥಕ ಭಾವಂ ಅವೆಲ್ಲವುಗಳಿಂದ ಬೇರೆಯಾಗಿದ್ದಾನೆ. ಸರ ಸ್ವಭಾವ ವಿಲಕ್ಷಣಾತ್ಮಕತಾಂ ಅವೆಲ್ಲವುಗಳ ಅವೆಲ್ಲವಂದ್ರೆ ಯಾವು? ಎಲ್ಲ ಇಂದ್ರಿಯಗಳು, ಇಂದ್ರಿಯಗಳು, ಇಂದ್ರಿಯಗಳ ವಿಷಯಗಳು, ಇಂದ್ರಿಯಗಳ ಕಾರಣಗಳು. ಈ ಕಾರಣ, ಇಂದ್ರಿಯ, ವಿಷಯ ಇವುಗಳೆಲ್ಲವುಗಳ ಲಕ್ಷಣವೇ ಬೇರೆ, ಆತ್ಮನ ಲಕ್ಷಣಗಳೇ ಬೇರೆ. ಇವನು ಹೋಗಿಲ್ಲ, ಕೂಡಿಲ್ಲ, ಮಾಡಿಲ್ಲ, ಮಾಡುವಂತ ಹೇಳಿಲ್ಲ, ಮಾಡಿದ್ದ ನೀವು ಅನುಭವಿಸೋದಿಲ್ಲ. ವಿಲಕ್ಷಣ, ವಿಲಕ್ಷಣಾತ್ಮಕತಾ ಒಂದು ಭಾಗ. ತಥಾ ಅದೇ ಪ್ರಕಾರ ತೇಷಾಮೇವ ಇಂದ್ರಿಯಾಣ ಉದಯ ಅಸ್ತಮಯೌ ಚ ಉತ್ಪತ್ತಿ ಪ್ರಲಯೌ. ಆ ಇಂದ್ರಿಯಗಳು ವಿಷಯಗಳ ಸಂಬಂಧ ಬಂದಾಗ ಉದಯ ಅಸ್ತಮ ಆಗ್ತದೆ ಅಂತ ಹೇಳ್ತಾರೆ. ಏನು ಉದಯ ಆಗ್ತದೆ? ಅನುಭವದ ಉದಯ ಅಥವಾ ಜ್ಞಾನದ ಉದಯ ಮತ್ತು ಜ್ಞಾನದ ಲಯ. ಹೂವಿನ ಅನುಭವ ಬಂದಾಗ ಹೂವಿನ ಜ್ಞಾನ ಮತ್ತು ಆ ಜ್ಞಾನದ ಅಸ್ತಮ. ಅಸ್ತಮ ಅಂದರೆ ಲಯ. ಜ್ಞಾನ ಹುಟ್ಟುತ್ತದೆ, ಒಂದು ಕ್ಷಣ ಇರುತ್ತದೋ, ಅನಂತರ ಲಯವಾಗಿಬಿಡ್ತದೆ. ಈ ಜ್ಞಾನವನ್ನು ನೀವು ವೃತ್ತಿ ಅಂತ ಕರೀರಿ, ತಪ್ಪೇನಿಲ್ಲ. ಭಾವ ಅಂತ ಕರೀರಿ, ತಪ್ಪೇನಿಲ್ಲ. ಹುಟ್ಟುತ್ತದೆ, ಇರ್ತದೆ, ಲಯವಾಗಿ. ಉದಯ ಅಸ್ತಮಯೌ ಚ ಉತ್ಪತ್ತಿ ಪ್ರಲಯೌ. ಆವಾಗ ಏನಾಗ್ತದೆ? ಒಂದು ಹಂತದಲ್ಲಿ ಜಾಗೃತಾವಸ್ಥೆ ಅಂತ ಕರೀತಾರೆ, ಒಂದು ಹಂತದಲ್ಲಿ ಸ್ವಪ್ನಾವಸ್ಥೆ ಅಂತ ಕರೀತಾರೆ. ಅದೇನು ವಿಷಯ ಜ್ಞಾನ ಆಗ್ತದೆ? ಆ ಜ್ಞಾನ ಒಂದು ಹಂತದಲ್ಲಿ ಜಾಗೃತಾವಸ್ಥೆ ಅಂತ ಕರ್ಕೊಳ್ಳಿಕ್ಕೆ, ವ್ಯವಹಾರ ಮಾಡಲಿಕ್ಕೆ ನಮಗೆ ಅವಕಾಶಕ್ಕೆ ಬರ್ತದೆ. ಇನ್ನೊಂದು ಹಂತದಲ್ಲಿ ಸ್ವಪ್ನ ಅನ್ನುವಂತಹ ಒಂದು ಅನುಭವಕ್ಕೆ ಅವಕಾಶಕ್ಕೆ ಬರ್ತದೆ. ಹೀಗಾಗಿ ಜಾಗೃತ ಸ್ವಾಪ ಅವಸ್ಥಾ ಅಪೇಕ್ಷೆಯ ಅದು ಆ ಅವಸ್ಥೆಗಳಿಗೆ ಸೇರಿದ್ದದು. ನ ಆತ್ಮನ, ಆತ್ಮನಿಗೆ ಸೇರಿಲ್ಲದು. ಮನನ ಮಾಡಿ ನೋಡಿ ಸ್ವಲ್ಪ. ಏನ್ರಿ ಎಂಥ ಬಾಂಬ್ ಶಬ್ದ ಕೇಳಿಸ್ತು? ಯಾವ ಕ್ಯಾಟಗರಿಗೆ ಹೋಗ್ತಿದ್ದು? ಜಾಗೃತ ಅವಸ್ಥೆಗೆ ಹೋಗ್ತದೆ. ಆತ್ಮನಿಗೆ ಹೋಗ್ತದೆ ಅದು? ನಾ ಕಂಡೆ ಸ್ವಾಮಿ ನಿಮ್ಮಂಗ ಇದ್ರು ಕನಸಿನೊಳಗೆ. ಯಾವ ಅವಸ್ಥೆಗೆ ಹೋಯ್ತದ? ಸ್ವಪ್ನ ಅವಸ್ಥೆಗೆ ಹೋಯ್ತದ. ಆತ್ಮನಿಗೆಲ್ಲ ಹೋಗಿದ್ರಿ? ಆತ್ಮನಿಗೆ ಅಕೌಂಟ್ ಆಗಿಲ್ಲದೆ ಆ ಆತ್ಮನೇ ನೀನು. ಯಾವ ಅಕೌಂಟಿಗೂ ನಿಲುಕದೇ ಇದ್ದಂತಹ ಆತ್ಮ ನೀನು. ಡೆಡ್ ಸ್ಟಾಕ್ ಅಂತ ಇಡ್ಲಿಕ್ಕೂ ಬರೋಂಗಿಲ್ಲ ಇವನಿಗೆ, ಆತ್ಮನಿಗೆ. ಏನಂತಾರದಕ್ಕೆ? ಚರಾಚರ, ಚರಾಚರ, ಚರವಸ್ತು. ಕುರ್ಚಿ ಇದು ಚರವಸ್ತು, ಚರ. ಗೋಡೆ ಇದು, ಇದು ಅಚರ. ಅಚರ ಅಂದರೆ ಜಡ. ಇದು ಜಡ ಅಲ್ಲ, ಇದು ಜಡ ಅಲ್ಲ. ಯಾಕಂತಂದರೆ, ಯಾಕಂದರೆ ಇನ್ನೊಬ್ಬರ ಸಹಾಯ ಸಿಕ್ತಂದ್ರೆ ಅದನ್ನು ಇಲ್ಲಿಂದ ಎತ್ತ ಅಲ್ಲಿಡ್ಬೋದು. ಈ ಗೋಡೆ ಇಡು, ಆ ಪ್ರಶ್ನೆ ಬೇರೆ. ಬಿಲ್ಡಿಂಗ್ ಕೆಡುತ್ತೇವೆ ನಾವು. ಹಾಂ, ಶಿಫ್ಟ್ ಮಾಡೋಕೆ ಬರೋದಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬೇರೆ, ಆಮೇಲೆ ಇಂಟೀರಿಯರ್ಸ್ ಬೇರೆ, ಫರ್ನಿಚರ್ಸ್ ಬೇರೆ. ಇನ್ಫ್ರಾಸ್ಟ್ರಕ್ಚರ್ ಏನಿದೆಯೋ ಅದು ಜಡ, ಅದನ್ನು ನಾವು ಅಚರ ಅಂತ ಹೇಳ್ತೀವಿ. ಆಮೇಲೆ ಇದು ಚರ, ಟೇಬಲ್ಲು, ಕುರ್ಚಿ, ಗ್ರೈಂಡರು, ಗ್ರೈಂಡಿಂಗ್ ಮಷೀನು, ವಾಷಿಂಗ್ ಮಷೀನು, ಟಿ ವಿ, ಇವೆಲ್ಲ ಚರ. ನೀವು ಯಾವ ಅರ್ಥದಲ್ಲಿ ಹೇಳ್ತೀರಿ ಅಂತಂದರೆ, ಅದಕ್ಕೆ ಜೀವಿಲ್ಲ ಅದಕ್ಕೆ ಜಡ ಅಂತ ನೀವು ಅಂತೀರಿ. ಜೀವಿದ್ರೆ ಚೈತನ್ಯ, ಜೀವಿಲ್ಲ ಅಂದರೆ ಜಡ ಅಂತ ನೀವು ಅಂತೀರಿ. ಆ ದೃಷ್ಟಿಯಲ್ಲಿ ಈ ಗೋಡೆನೂ ಜಡ, ಈ ಕುರ್ಚಿನೂ ಜಡ, ಎಲ್ಲವೂ ಜಡವೇ. ಆ ಅರ್ಥ ಇಲ್ಲಿ ಹೇಳಿಲ್ಲ. ಸೊ ಇವೇನಾಗಿವೆ, ಇವೆಲ್ಲ ಜಾಗೃತ ಸ್ವಪ್ನ ದೃಷ್ಟಿಯಿಂದ ಆ ಅನುಭವಗಳಿಗೆ ಅಕೌಂಟ್ ಇದೆಯೇ ವಿನಃ, ಆತ್ಮನ ದೃಷ್ಟಿಯಿಂದ ಅವನಿಗೆ ಯಾವ ಅಕೌಂಟು ಇಲ್ಲನ ಆತ್ಮನಃ ಇತಿ ಮತ್ವ ಅನ್ನುವುದನ್ನು ತಿಳಿದಂಥವನವನು. ಜ್ಞಾನಿ ಇದನ್ನು ತಿಳಿದವನು, ಇದರ ಜ್ಞಾನವನ್ನು ಹೊಂದಿದವನಾಗಿದ್ದರಿಂದಾಗಿ ಅವನು ವಿವೇಕತಃ ಧೀರ ಧೀಮಾನ್ ನ ಶೋಚತಿ. ಹೆಂಗೆ ತಿಳ್ಕೊಂಡ? ವಿವೇಕದಿಂದ. ಮತ್ವ ಜ್ಞಾತ್ವ ವಿವೇಕತಃ. ಈ ವಿವೇಕತಃ ಶಬ್ದ ಬರೀ ಬುದ್ಧಿ ಅಂತ ಅರ್ಥ ಅಲ್ಲ, ಇಂಟಲೆಕ್ಟ್ ಅಂತ ಅರ್ಥ ಅಲ್ಲ. ನಾವೇನು ಮಾಡ್ತೀವಿ? ಯೂಸೇಜ್ ಆಫ್ ದಿ ಇಂಟಲೆಕ್ಟ್ ಅಂತ ಹೇಳ್ತೀವಿ. ಅದರ ಸದುಪಯೋಗ, ಬುದ್ಧಿಯ ಸದುಪಯೋಗಕ್ಕೆ ನಾವು ವಿವೇಕ ಅಂತ ಕರಿತೀವಿ. ಇದರ ಉಲ್ಟ ಗೊತ್ತಾಗ್ತದೆ ನಿಮಗೆ, ಬುದ್ಧಿಯ ದುರುಪಯೋಗಕ್ಕೆ ಅಷ್ಟೇ. ಉಲ್ಟಾ ಹೇಳಿದ್ರೆ ಸೀದಾ ಅರ್ಥ ಆಗ್ತದೆ ನೋಡ್ರಿ. ಬುದ್ಧಿಯ ದುರುಪಯೋಗಕ್ಕೆ ಹೇಗೆ ನಾವು ಅವಿವೇಕ ಅಂತ ಕರಿತೀವಿ, ಅದರ ಸದುಪಯೋಗಕ್ಕೆ ನಾವು ವಿವೇಕ ಅಂತ ಕರಿತೀವಿ. ಸೊ ಇಟ್ ಈಸ್ ನಾಟ್ ಮಿಯರ್ಲಿ ಇಂಟಲೆಕ್ಟ್. ಸೊ ಇಂಟಲೆಕ್ಟ್ ಹ್ಯಾಸ್ ಟು ಬಿ ಎಂಪ್ಲಾಯ್ಡ್. ಟು ಎಂಪ್ಲಾಯ್ ವಿವೇಕ, ವಾಟ್ ಯು ನೀಡ್ ಈಸ್ ಮೆಚುರಿಟಿ. ಹೀಗಾಗಿ ಇಲ್ಲಿ ಇನ್ನೊಂದು ಶಬ್ದ ಸೇರಿಸಬೇಕಾಗ್ತದೆ. ಏನು? ಪ್ರಬುದ್ಧವಾದ ಬುದ್ಧಿಯ ಉಪಯೋಗ, ಅದನ್ನು ವಿವೇಕ ಅಂತ ಕರೀತಾರೆ. ಬುದ್ಧಿಯ ಉಪಯೋಗವನ್ನು ಪ್ರಬುದ್ಧವಾಗಿ ನಾವು ಉಪಯೋಗಿಸಿದ್ದೇ ಆದರೆ ಅದನ್ನು ವಿವೇಕ ಅಂತ ಕರೀತಾರೆ. ಎಷ್ಟು ಪ್ರಬುದ್ಧ ಇರಬೇಕದು? ಆ ಆತ್ಮನು ನಾನೇ ಅಂತ ತಿಳ್ಕೊಳ್ಳುವಷ್ಟು, ಜ್ಞಾನ ಆಗುವಷ್ಟು ಪ್ರಬುದ್ಧವಾಗಿರಬೇಕು. ಇಷ್ಟು ಪ್ರಬುದ್ಧತೆ ಯಾವಾಗ ಬರ್ತದೆ? ಟೋಟಲ್ ರಾಗದ್ವೇಷ ನಿಲ್. ರಾಗದ್ವೇಷಗಳ ಅತ್ಯಂತಿಕ ಜೀರೋ, ಹೈಯೆಸ್ಟ್ ಮೆಚುರಿಟಿ ರಾಗದ್ವೇಷ ಝೀರೋ. ರೇಷಿಯೋ ಆಗಿರ್ತದೆ ನೋಡು. ಅರ್ಥಾತ್ ಏನು, ಜ್ಞಾನಿಯಲ್ಲಿ ರವೆಯಷ್ಟು ರಾಗದ್ವೇಷಗಳು ಇರೋದಿಲ್ಲ, ಆವಾಗಲೇ ಅವನು ಜ್ಞಾನಿ ಆಗ್ತಾನೆ. ಅವನನ್ನು ಶಾಸ್ತ್ರ ಜ್ಞಾನಿ ಅಂತ ಕರೀತಾರೆ. ಬಾಕಿ ನಾವೆಲ್ಲ ಆಗೋ ಹಂತದೊಳಗಿದ್ದೀವಿ, ಆಗೇವಿ ಅಂತ ನಿರ್ಣಯಿಸಬೇಡ್ರಿ. ಇಲ್ಲೂ ಒಂದು ಕಡೆ ಮೂಲೆಯಾಗ ಮೇಡಮ್ ಮೇಲೆ ಸಿಟ್ಟು ಬಂದ್ಬಿಡ್ತದೆ ಎಲ್ಲದರ. ಇಲ್ಲೂ ಒಂದು ಕಡೆಗೆ ಕೂಲ್ ಡೌನ್ ಕೂಲ್ ಡೌನ್ ಕೂಲ್ ಡೌನ್. ಪೂಜ್ಯ ಸ್ವಾಮೀಜಿ ಹೇಳ್ತಾರೆ, ಹೂ ಈಸ್ ಮೆಚ್ಯೂರ್ಡ್ ಪರ್ಸನ್, ಹೂ ಈಸ್ ಮೆಚ್ಯೂರ್ಡ್ ಪರ್ಸನ್. ಜ್ಞಾನಿ ಈಸ್ ದ ಓನ್ಲಿ ಮೆಚ್ಯೂರ್ಡ್ ಪರ್ಸನ್. ಬಾಕಿಯವರು ಎಲ್ಲರೂ ಕೂಡ ಪ್ರಬುದ್ಧತೆಯ ಹಂತದಲ್ಲಿದ್ದಾರೆ ವಿನಃ ಪ್ರಬುದ್ಧರು ಅಂದರೆ ಜ್ಞಾನಿಗಳೇ ಪ್ರಬುದ್ಧರು. ಹಾಂ, ಭಾರಿ ಸುಂದರವಾದ ಇಮೋಷ್ನಲ್ ಮೆಚುರಿಟಿ ಬುಕ್ ಓದ್ರಿ, ಸಮಯ ಸಿಕ್ಕಾಗ ಇಮೋಷ್ನಲ್ ಮೆಚುರಿಟಿ ಅನ್ನೋ ಬುಕ್ ಇದೆ, ಪೂಜ್ಯ ಸ್ವಾಮೀಜಿಯವರು ಬರೆದದ್ದು, ಆ ಪುಸ್ತಕ ಓದ್ರಿ. ಪ್ರಬುದ್ಧತೆ ಬಗ್ಗೆ ಪರಿಪೂರ್ಣವಾದ ಮೆಚುರಿಟಿ ಅನ್ನೋ ಶಬ್ದದೊಳಗೆ ಪ್ರಬುದ್ಧತೆ ಅಂತ ನೀವು ಅರ್ಥ ಮಾಡ್ಕೋತ ಹೋಗ್ಬಿಟ್ರೆ ಕ್ಲೀನ್ ಆಗುತ್ತೆ. ಕನ್ನಡದಲ್ಲಿ ಅದಕ್ಕಿಂತ ಸರಳ ಸುಂದರ ಸ್ಪಷ್ಟವಾದ ಶಬ್ದ ಅರ್ಥ ಇನ್ನೊಂದಿಲ್ಲ. ಹೀಗಾಗಿ ವಿವೇಕತಃ ಧೀರಃ ಧೀಮಾನ್ ನ ಶೋಚತಿ, ಅವನು ಆ ವಿವೇಕದಿಂದ ಗುರುತಿಸಿದ್ದರಿಂದಾಗಿ ಮತ್ತೆ ಎಂದೂ ಅಂತಹ ಧೀಮಾನ್ ಅಂತಹ ಧೀಮಂತನು ನ ಶೋಚತಿ, ಅವನು ಮತ್ತೆಂದು ದುಃಖಿಸುವುದಿಲ್ಲ. ತಥಾಚ ಶ್ರುತ್ಯಂತರಂ ತರತಿ ಶೋಕಂ ಆತ್ಮವಿತ್. ಆಹಾ, ಛಾಂದೋಗ್ಯ ಆತ್ಮನಃ ನಿತ್ಯ ಏಕ ಸ್ವಭಾವಸ್ಯ ಅವ್ಯಭಿಚಾರಾತ್ ಶೋಕ ಕಾರಣಂ ಶೋಕ ಕಾರಣತ್ವ ಅನುಪಪತ್ತೇ. ಯಾಕ್ರಿ ಅವನು ಎಂದೆಂದಿಗೂ ದುಃಖಿಸುವುದಿಲ್ಲ ಅಂತ ಹೇಳ್ತೀರಾ? ಹೆಂಗೆ, ಯಾವ ಆಧಾರದ ಮೇಲೆ ಹೇಳ್ತೀರಾ? ಹಾ, ಹೇಳ್ತೀನಿ. ಅವನು ಸತತವಾಗಿ ಒಬ್ಬನೇ ಇದ್ದಾನೆ ನೋಡಪ್ಪ. ನಿತ್ಯ ಏಕ ಸ್ವಭಾವಸ್ಯ, ಶಾಶ್ವತವಾಗಿ ಸತತವಾಗಿ ಅವನೊಬ್ಬನೇ ಇದ್ದಾನೆ. ಸೊ ವಾಟ್ ಅಂದ, ಒಬ್ಬನೇ ಇದ್ದರೆ ಇರಲಿ ಬಿಡ್ರಿ, ಅವನು ದುಃಖಿಸಬಾರ್ದು ಅಂತೇನಿಲ್ಲಲ್ಲ, ದುಃಖಿಸ್ತಾನೆ. ಅವನು ಒಬ್ಬನೇ ಇದ್ದು ಅವನು ಶೋಕಿಸಿದ್ದೆ ಆದರೆ ವ್ಯಭಿಚಾರ ಮಾಡದ ಅಂತ ಆಗ್ತದೆ. ತನ್ನ ಇರುವಿಕೆಯಿಂದ ಬದಲುಗೊಂಡ, ವ್ಯಭಿಚಾರ ಅಂದರೆ ಬದಲಾಯಿಸುವುದು. ಬದಲಾಯಿಸ್ತಾ ಹೋಗೋದು, ಏನನ್ನಾದರೂ ಬದಲಾಯಿಸಬೇಕು ಅಂದರೆ ಎರಡು ಇರಬೇಕೋ ಇರಬಾರ್ದು? ಈ ಕೋಣೆಯಿಂದ ಬದಲಾಯಿಸಿ ಆ ಕೋಣೆ ಹೋಗ್ತೇವೆ ಅಂದರೆ ಎರಡನೇ ಕೋಣೆ ಒಂದು ಇರಬೇಕೋ ಇರಬಾರ್ದು? ಈ ಬಟ್ಟೆ ಬದಲಾಯಿಸಿ ಬೇರೆ ಬಟ್ಟೆ ಉಪಯೋಗ ಮಾಡ್ತೇವೆ ಅಂದರೆ ಆ ಬಟ್ಟೆ ಎರಡನೇ ಬಟ್ಟೆ ಇರಬೇಕೋ ಇರಬಾರ್ದು? ಆತ್ಮನ ಹೊರತುಪಡಿಸಿ ಎಷ್ಟು ಆತ್ಮ ಇದ್ದಾರೆ? ಅದು ವ್ಯಭಿಚಾರ ಏನು ಮಾಡಬೇಕವನು? ಬದಲಾವಣೆ ಎಲ್ಲಿ ಮಾಡಬೇಕವನು? ವಿಕಾರ ಎಲ್ಲಿ ಆಗ್ಲಿಕ್ಕೆ ಸಾಧ್ಯವಿದೆ? ಅವನು ವಿಕಾರಗೊಳ್ಳುವುದಿಲ್ಲ. ಯಾಕೆ? ನಿತ್ಯ ಏಕ ಸ್ವಭಾವಸ್ಯ ಅವ್ಯಭಿಚಾರಾತ್. ಇನ್ನು ವ್ಯಭಿಚಾರಕ್ಕೂ ದುಃಖಕ್ಕೂ ಏನು ಸಂಬಂಧ? ಭಾರೀ ಸಂಬಂಧ. ಎಲ್ಲಿ ಬದಲಾವಣೆ ಆಗುತ್ತದೋ ಅಲ್ಲಿ ಭಾವನಾತ್ಮಕವಾದ ಸಂಬಂಧಗಳಿರ್ತವೆ. ಹುಬ್ಬಳ್ಳಿ ಊರು ಬದಲು ಮಾಡಿ ನಾವು ಮಲಗುಂದಿಗೆ ಬಂದ್ವಿ, ಅಥವಾ ಮಲಗುಂದದ ಪ್ರಜಾ ಭದ್ರ ಮಾಡಿಕೊಂಡು ಹಾನಿಗಲ್ಲಿಗೆ ಹೋದ, ಅಲ್ಲಿ ಮನೆ ಮಾಡಿದ, ವ್ಯಭಿಚಾರ ಆಯಿತೋ ಇಲ್ಲೋ? ರೈಟ್. ಈಗ ಈ ಬದಲಾವಣೆ ಆಗಿದ್ದರಿಂದ ಏನೇನಾಯ್ತು ಅಂತ ಹೇಳ್ತೀನಿ ಕೇಳಿ. ಈ ಬದಲಾವಣೆ ಆಗಿದ್ದರಿಂದ ಅವನು ಮನೆ ಕೊಂಡ್ಕೋಬೇಕಾಯಿತು ಅಥವಾ ಬಾಡಿಗೆ ಹುಡುಕಬೇಕಾಯಿತು. ಅವನು ಹುಡುಕುವ ಪೂರ್ವದಲ್ಲಿ ಮಾಹಿತಿ ಬೇರೆ ಸಿಕ್ಕಿತ್ತು, ಹುಡುಕಿ ಶುರು ಮಾಡಿದ ಮೇಲೆ ಅವನಿಗೆ ಅಂಕಿ ಸಂಖ್ಯೆಗಳು ಬೇರೆಯೇ ಕೇಳಿಸ್ಲಿಕ್ಕತ್ತು. ಅವುಗಳನ್ನು ಹೊಂದಿದ ಮೇಲೆ ಮಕ್ಕಳಿಗೆ ಸ್ಕೂಲ್ ನೋಡಬೇಕು. ಮಕ್ಕಳಿಗೆ ಸ್ಕೂಲ್ ನೋಡಬೇಕಾದ್ರೆ ಡೊನೇಷನ್ ಕೊಡಬೇಕು. ಯಾಕಂದರೆ ಮಲಗುಂದ್ರೊಳಗೆ ಡೊನೇಷನ್ ಇಲ್ಲ, ಪಟ್ಟಣದಲ್ಲಿ ಡೊನೇಷನ್ ಇರ್ತದೆ. ಡೊನೇಷನ್ ಹುಡುಕಬೇಕು. ಆಮೇಲೆ ಮಕ್ಕಳಿಗೆ ಯೂನಿಫಾರ್ಮ್ ಮಾಡಿಸ್ಬೇಕು. ಮಲಗುಂದ್ರೊಳಗೆ ಯೂನಿಫಾರ್ಮ್ ಇಲ್ಲ, ಅಲ್ಲಿ ಯೂನಿಫಾರ್ಮ್ ಮಾಡಿಸ್ಬೇಕು. ಯೂನಿಫಾರ್ಮ್ ಮಾಡಿಸಿದ ಮೇಲೆ ಶೂಸ್ ಕೊಡಿಸ್ಬೇಕು. ದುಃಖದ ಪರಂಪರೆ ಕಡಿಮೆ ಮಾತ್ರ ಜಾಸ್ತಿ ಆಯ್ತು. ಬೇಡ ಬಿಡಪ್ಪ, ಈ ಊರೇ ಬೇಡ, ಮತ್ತೊಂದು ಊರಿಗೆ ಹೋಗ್ತಾನೆ, ಅಲ್ಲಿ ಇನ್ನೂ ಜಾಸ್ತಿ ಆಗ್ತದೆ. ಎಲ್ಲಿ ವ್ಯಭಿಚಾರ ಇರ್ತದೋ ಅಲ್ಲಿ ದುಃಖ ಇರ್ತದೆ. ಇವನು ದುಃಖಿಸುವುದಿಲ್ಲ, ಪರ್ಮನೆಂಟಾಗಿ ದುಃಖಿಸುವುದಿಲ್ಲ. ಏಕೆಂದರೆ ಇವನಲ್ಲಿ ವ್ಯಭಿಚಾರ ಇಲ್ಲ. ಇವನು ವ್ಯಭಿಚಾರ ಇಲ್ಲ ಏಕೆಂದರೆ ಇವನು ಬಿಟ್ಟು ಇನ್ನೊಂದೇನೂ ಇಲ್ಲ. ಕಣ್ಣಿಗೆ ಅನೇಕ ಇವೆ, ಬುದ್ಧಿಗೆ ಒಂದೇ ಇರೋದು ಆತ್ಮ. ಇಂದ್ರಿಯಗಳಿಗೆ ಅನೇಕ ಇವೆ, ಆದರೆ ಆತ್ಮ ಇರೋದು ಒಂದೇ. ಈ ವಿವೇಕವು ಅವನಲ್ಲಿ ಸ್ಪಷ್ಟ ಇದ್ದರಿಂದಾಗಿ, ನಿಖರವಾಗಿ ಇದ್ದರಿಂದಾಗಿ ಅವನಿಗೆ ದುಃಖ ಸತತವಾಗಿ ಶಾಶ್ವತವಾಗಿ ದುಃಖ ಅನ್ನೋದು ಇರೋದೇ ಇಲ್ಲ. ಅದಕ್ಕೆ ಅವರು ಶಬ್ದವನ್ನು ಹಾಕಿದ್ದಾರೆ, ನಿತ್ಯ ಏಕ ಸ್ವಭಾವಸ್ಯ ಅವ್ಯಭಿಚಾರಾತ್ ಶೋಕ ಕಾರಣತ್ವ ಅನುಪಪತ್ತೇ. ದುಃಖಕ್ಕೆ ಏನು ಕಾರಣ ಇರಬೇಕು? ಏನು ಕಾರಣ ದುಃಖಕ್ಕೆ? ಇಲ್ಲಿ ಇಲ್ಲಿ ಹೇಳಿದ ತರ್ಕದ ಪ್ರಕಾರ ದುಃಖಕ್ಕೆ ಏನು ಕಾರಣ? ದುಃಖಕ್ಕೆ ಏನು ಕಾರಣ ಅಂದರೆ ವ್ಯಭಿಚಾರವು ಕಾರಣ. ವ್ಯಭಿಚಾರಕ್ಕೆ ಏನು ಕಾರಣ? ಒಂದು ಬಿಟ್ಟು ಅನೇಕಗಳು ಇದ್ದಾದಾಗ ಅದು ವ್ಯಭಿಚಾರವಾಗ್ತದೆ. ಇಲ್ಲಿ ಒಂದು ಬಿಟ್ಟು ಅನೇಕಗಳಿವೆಯೋ? ಒಂದೇ ಇರೋದು ಏಕ. ಆದ್ದರಿಂದ ವ್ಯಭಿಚಾರ ಇಲ್ಲ, ಆದ್ದರಿಂದ ದುಃಖ ಇಲ್ಲ, ದುಃಖಕ್ಕೆ ಕಾರಣ ಇಲ್ಲ. ತಥಾಚ ಶ್ರುತ್ಯಂತರಂ ತರತಿ ಶೋಕಂ ಆತ್ಮವಿಧ. ಏನು ಹೇಳ್ತದೆ ಛಾಂದೋಗ್ಯ? ಶೋಕಂ ತರತಿ, ಜ್ಞಾನಿಯು ಶೋಕವನ್ನು ದಾಟುತ್ತಾನೆ. ಯಾಕೆ? ಆತ್ಮವಿತ್, ತನ್ನ ಸ್ವರೂಪವನ್ನು ಅವನು ತಿಳಿದವನಾಗಿದ್ದಾನೆ. ಯಸ್ಮಾತ್ ಆತ್ಮನಃ ಇಂದ್ರಿಯಾಣಾಂ ಪೃಥಗ್ಭಾವ ಉಕ್ತಃ ನ ಅಸೌ ಬಹಿಃ ಅಧಿಗಂತವ್ಯಃ ಯಸ್ಮಾತ್ ಪ್ರತ್ಯಗಾತ್ಮ ಸ ಸರ್ವಸ್ಯ ತತ್ಕಥಮಿತಿ ಉಚ್ಯತೆ. ಆತ್ಮನಃ ಇಂದ್ರಿಯಾಣ ಪೃಥಗ್ಭಾವ ಯ ಉಕ್ತಃ. ನಾವು ಆತ್ಮನನ್ನು ಹೊರತುಪಡಿಸಿ ಇಂದ್ರಿಯಗಳು ಬೇರೆ ಇವೆ ಅಂತ ಏನು ಇಲ್ಲಿ ನಾವು ಅರ್ಥ ಮಾಡಿಕೊಂಡೆವು. ಆತ್ಮ ಇಂದ್ರಿಯಗಳನ್ನು ಹೊರತುಪಡಿಸಿ ಬೇರೆ ಇದ್ದಾನೆ ಅಂದರೆ ಹೊರಗಿದ್ದಾನೆ ಅಂತ ಅರ್ಥ ಮಾಡ್ಕೋಬಾರ್ದು. ಇಂದ್ರಿಯಗಳನ್ನು ಹೊರತುಪಡಿಸಿ ಆತ್ಮ ಇದ್ದಾನೆ, ಆತ್ಮನನ್ನು ಹೊರತುಪಡಿಸಿ ಇಂದ್ರಿಯಗಳಿವೆ, ಕರೆಕ್ಟಾ? ಆತ್ಮನ ಇಂದ್ರಿಯ ಒಳಗೆ ಹೊರತುಪಡಿಸಿದ್ದಾನೋ, ಆತ್ಮನ ಇಂದ್ರಿಯ ಹೊರಗೆ ಹೊರತುಪಡಿಸಿದ್ದಾನೋ? ಕನ್ಫ್ಯೂಸ್ ಆಗ್ತದೆ ನೋಡ್ರಿ. ಇಂದ್ರಿಯಗಳನ್ನು ಹೊರತುಪಡಿಸಿ ಆತ್ಮ ಹೊರಗಿದ್ದಾನೆ ಅಂತಂದರೆ ನೀನು ಆತ್ಮನನ್ನು ಸಂಶೋಧಿಸಿ ಕೂತ್ಕೊಂಡಿದೀಯ. ಈಗ ನೀ ಎಲ್ಲಿ ಹುಡುಕಬೇಕಾಗ್ತದೆ? ಹೊರಗೆ ಹುಡುಕಬೇಕಾಗ್ತದೆ. ಅದಕ್ಕೆ ಅವರು ಪೃಥಕ್ ಬೇರೆ ಆಗಿ ಆತ್ಮ ಇದ್ದಾನೆ ಅನ್ನೋದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸ್ತಾರೆ. ಏನಂತ? ಪೃಥಕ್ ಭಾವ ಉಕ್ತ ನ ಅಸೌ ಬಹಿಃ, ಹೊರಗಿಲ್ಲ. ಇಂದ್ರಿಯಗಳ ಸಂಬಂಧವೇ ಬೇಡ ಅಂತ ಆತ್ಮ ಏನಾಗ್ಬಿಟ್ಟ? ಹೊರಗೆ ಹೋಗಿ ಕೂತ್ಕೊಂಡ್ಬಿಟ್ಟ. ಏ ಇಲ್ಲ, ಹೊರಗೆ ಹೋಗಿ ಕೂತ್ಕೊಂಡಿಲ್ಲ. ಅವ ಎಲ್ಲೂ ಹೋಗೇ ಇಲ್ಲ, ಎಲ್ಲಿದ್ದಾನೋ ಅಲ್ಲೇ ಇದ್ದಾನೆ, ಹೇಗಿದ್ದಾನೋ ಹಾಗೇ ಇದ್ದಾನೆ. ಬಹಿಹಿ ಅಧಿಗಂತವ್ಯ ಯಸ್ಮಾತ್ ಪ್ರತ್ಯಗಾತ್ಮ. ಅವನು ಎಲ್ಲಿದ್ದಾನೆ ಅಂದರೆ ಎಲ್ಲಕ್ಕಿಂತಲೂ ಒಳಗಿದ್ದಾನೆ, ಹೊರಗಿಲ್ಲ. ತಾತ್ಪರ್ಯ ಏನು ಅಂದರೆ, ಇಂದ್ರಿಯಗಳಿಂದ ಹೊರತುಪಡಿಸಿ ಅವನು ಬೇರೆ ಇದ್ದಾನೆ, ಬೇರೆ ಎಲ್ಲಿದ್ದಾನೆ, ಹೊರಗಲ್ಲ. ನ ಬಹಿಹಿ, ಅದು ಬೇರೆ ಅಂಟುಕೊಳ್ಳದೆ ಎಲ್ಲಿದ್ದಾನವ? ಒಳಗೆ. ಯಾಕೆ ಒಳಗೆ ಶಬ್ದ ತಂದರು? ಸೂಕ್ಷ್ಮಕ್ಕಿಂತ ಸೂಕ್ಷ್ಮನಾಗಿದ್ದರಿಂದಾಗಿ ಅವನು ಒಳಗೆ ತಾನೇ ಇರಲಿಕ್ಕೆ ಸಾಧ್ಯ. ಆತ್ಮನಿಗೆ ಒಳಗೆ ಎನ್ನುವ ಭೇದ ಇಲ್ಲ. ಆದರೆ ನಾವು ಈಗ ಇಂದ್ರಿಯಗಳು, ಶರೀರ, ಬುದ್ಧಿ, ಮನಸ್ಸು ಇವುಗಳ ದೃಷ್ಟಿಯಿಂದ ಆತ್ಮ ಎಲ್ಲಿದ್ದಾನೆ ಅಂತ ಕೇಳಿದ್ದರಿಂದಾಗಿ ಆತ್ಮ ಎಲ್ಲಿದ್ದಾನೆ? ಒಳಗಿದ್ದಾನೆ. ಎಷ್ಟು ಒಳಗಿದ್ದಾನೆ? ಶರೀರದ ಒಳಗಿದ್ದಾನೆ, ಪ್ರಾಣದಲ್ಲಿದ್ದಾನೆ, ಮನಸ್ಸಿನಲ್ಲಿದ್ದಾನೆ, ಇಲ್ಲ ಇಲ್ಲ ಇನ್ನೂ ಒಳಗೆ. ಬುದ್ಧಿಯಲ್ಲಿದ್ದಾನೆ, ಇಲ್ಲ ಇಲ್ಲ ಇನ್ನೂ ಒಳಗೆ. ಅಂತಃಕರಣದಲ್ಲಿದ್ದಾನೆ, ಇಲ್ಲ ಇಲ್ಲ ಇನ್ನೂ ಒಳಗೆ. ಹೀಗೆ ಅವನನ್ನು ಹೊರಗೆ ಅಂತ ನಾವು ನೋಡಬಾರದು. ಹೌದು, ಇಂದ್ರಿಯಗಳಿಗೂ ಅವನಿಗೂ ಏನೂ ಸಂಬಂಧ ಇಲ್ಲ. ಇಂದ್ರಿಯಗಳು ಪ್ರಕೃತಿದತ್ತವಾಗಿ ಅವು ವ್ಯವಹಾರ ಮಾಡ್ತವೆ. ಆ ಪ್ರಕೃತಿದತ್ತವಾದ ವ್ಯವಹಾರದಲ್ಲಿ ಆತ್ಮನ ಸಂಬಂಧ ಏನೂ ಇಲ್ಲ. ಈಗ ನೀ ನನ್ನನ್ನು ನೋಡ್ತಾ ಇದ್ದೀಯಾ, ನೋಡುವಿಕೆಗೂ ಸ್ವಾಮೀಜಿಯನ್ನು ನೋಡ್ತಾ ಇರುವಂಥ ಸಮಯದಲ್ಲಿ ನೋಡುವಿಕೆಗೂ ಮತ್ತು ಆತ್ಮನಿಗೂ ಏನೂ ಸಂಬಂಧ ಇಲ್ಲ. ಅರ್ಥ ಆಗಲಿಲ್ಲ. ನಾವು ಲೈಟ್ ಹಾಕಿದರೆ ಈ ಲೈಟ್ಗೂ ಈ ಕುಳಿತವ್ರಿಗೂ ಏನು ಸಂಬಂಧ? ಕೂತವ್ರು ಎದ್ದು ನಿಂತರೆ ಲೈಟನ್ನು ಎದ್ದು ನಿಲ್ಲಂಗಿಲ್ಲ, ಎದ್ದು ನಿಂತವ್ರು ಕೂತ್ಕೊಂಡ್ರೆ ಲೈಟೇನು ಕೂತ್ಕೊಂಡಿಲ್ಲ. ಕೂತವ್ರ ಸಂಖ್ಯೆ ಜಾಸ್ತಿ ಆದರೆ ಲೈಟೇನು ಪ್ರಖರ್ ಜಾಸ್ತಿ ಆಗೋದಿಲ್ಲ. ಕಡಿಮೆ ಆದರೆ ಅದೇನು ಪ್ರಖರತೆ ಕಡಿಮೆ ಆಗೋದಿಲ್ಲ. ಯಾರೂ ಇಲ್ಲೇ ಇಲ್ಲ ಅಂತ ತಾನೇ ಆರಿ ಹೋಗೋಂಗಿಲ್ಲ. ಏನು ಸಂಬಂಧ? ಹಾಗೆ ಆತ್ಮನಿಗೂ ಯಾವ ಸಂಬಂಧವೂ ಇಲ್ಲ. ನಚಿಕೇತನಿಗೆ ಇಷ್ಟು ವಿಷಯಗಳು ಅರ್ಥ ಆಗಿರ್ಬೋದಾ ಅಂತ ನಾನು ಆವಾಗಿವಾಗ ಯಾ ನಮಗೆ ಅರ್ಥ ಆಗೋದು ಕಷ್ಟ, ಅವನಿಗೆ ಅರ್ಥ ಆಗೋದು ಏನೂ ಕಷ್ಟ ಇಲ್ಲ. ಯಾಕಂದರೆ ಅಷ್ಟೊಂದು ವೈರಾಗ್ಯ, ಅಷ್ಟೊಂದು ಅವನಲ್ಲಿ ತೀವ್ರತಾ. ಡೆಫಿನೆಟ್ಲಿ ಅದೇ ಇಂದ್ರಿಯೇಭ್ಯ ಪರಂ ಮನಃ ಮನಸಃ ಸತ್ವಮುತ್ತಮಂ ಸತ್ವಾದಪಿ ಮಹಾನ್ ಆತ್ಮ ಮಹತೋ ವ್ಯಕ್ತಮುತ್ತಮಂ. ಇಂದ್ರಿಯೇಭ್ಯ ಪರಂ ಮನಃ ಮನಸಃ ಸತ್ವಮುತ್ತಮಂ ಸತ್ವಾದಪಿ ಮಹಾನ್ ಆತ್ಮ ಮಹತೋ ವ್ಯಕ್ತಮುತ್ತಮಂ. ಈ ಹೊರಗೆ ಹೋಗಬಾರ್ದು, ಗೊತ್ತಾಯ್ತಾ? ಹೊರಗೆ ಹೋಗಬಾರ್ದು, ಈ ಒಳಗೆ ಹೋಗ್ಬೇಕು. ಹೆಂಗೆ? ಇಂದ್ರಿಯೇಭ್ಯ ಪರಂ ಮನಃ. ಇಂದ್ರಿಯಗಳಿಗಿಂತ ಹೆಚ್ಚಿನದು, ಸೂಕ್ಷ್ಮವಾದದ್ದು, ವ್ಯಾಪಕವಾದದ್ದು ಮನಸ್ಸು. ಮನಸ್ಸಿಗಿಂತ ಸೂಕ್ಷ್ಮವಾದದ್ದು, ವ್ಯಾಪಕವಾದದ್ದು ಹೇಳ್ತಾರೆ ಏನು? ಸತ್ವಂ ಉತ್ತಮಂ ಸತ್ವಂ. ಮನಸಃ ಉತ್ತಮಂ ಸತ್ವಂ. ಈ ಸತ್ವಕ್ಕಿಂತ ಉತ್ತಮವಾದದ್ದು ಸತ್ವಾದಪಿ ಮಹಾನ್ ಆತ್ಮ. ಸತ್ವ ಅಂದರೆ ಅಂತಃಕರಣ ಇದೆ. ಮಹಾನ್ ಆತ್ಮ, ಓಕೆ. ಈ ಮಹಾನ್ ಆತ್ಮಕ್ಕಿಂತ ಸೂಕ್ಷ್ಮವಾದದ್ದು ಯಾವುದು? ಅವ್ಯಕ್ತಂ. ಒಂದು ಅವ್ಯಕ್ತ ಅಂತ ಒಂದಿದೆ. ಎಲ್ಲಿ ಮೂರು ಗುಣಗಳು ತಮ್ಮ ವಾಸವನ್ನು ಮಾಡಿವೆಯೋ, ಸತ್ವ ರಜಸ್ತಮೋ ಗುಣಗಳು ವಾಸವನ್ನು ಮಾಡಿವೆಯೋ ಅದು ಅವ್ಯಕ್ತ ಸ್ಥಿತಿ ಬೀಜ, ಅವ್ಯಕ್ತ ಬೀಜ. ಉತ್ತಮಂ ಅದು ಇದಕ್ಕಿಂತ ಉತ್ತಮ. ಹೇ, ಮತ್ತು ಅವ್ಯಕ್ತಕ್ಕಿಂತ ಉತ್ತಮವಾದ ಯಾವುದು? ಪರಃ ಪುರುಷ. ಅವ್ಯಕ್ತಕ್ಕಿಂತ ಹೆಚ್ಚಿನದು ಯಾವುದು? ಅದನ್ನು ಉತ್ತಮ ಪುರುಷ ಅಂತ ಕರೆದಿದ್ದಾರೆ, ಪುರುಷೋತ್ತಮ ಅಂತ ಕರೆದಿದ್ದಾರೆ. ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಭಗವಂತ ಪ್ರತಿಜ್ಞೆ ಮಾಡಿದ್ದಾನೆ ಭಗವದ್ಗೀತೆಯೊಳಗೆ. ಅದು ಆ ಅತ್ಯಂತ ಉತ್ತಮವಾದ ಸ್ಥಿತಿ ಅಂತ ಹೇಳಿದ್ದಾರೆ. ಅದಕ್ಕೆ ಯಾವ ಲಿಂಗ ಇಲ್ಲ, ಅದಕ್ಕೆ ಯಾವ ಅಂಗ ಇಲ್ಲ, ಅದಕ್ಕೆ ಯಾವುದೇ ಸಂಘ ಇಲ್ಲ ಅನ್ನುವುದನ್ನು ಯಾರು ತಿಳಿದಿದ್ದಾರೋ, ಜಂತುಹು ಅಮೃತತ್ವಂಚ ಗಚ್ಚತಿ. ಆ ಜಂತು ಅಂದರೆ ಮುಮುಕ್ಷು, ಆ ಮುಮುಕ್ಷು ಜ್ಞಾನವನ್ನು ಹೊಂದಿದ್ದಾದರೆ ಅಮೃತತ್ವವನ್ನು ಹೊಂದುತ್ತಾನೆ. 169. ಇಂದ್ರಿಯೇಭ್ಯ ಪರಂ ಮನಃ ಇತ್ಯಾದಿ ಅರ್ಥಾನಾಂ ಇಹ ಇಂದ್ರಿಯ ಸಮಾನ ಜಾತಿಯತ್ವಾತ್ ಇಂದ್ರಿಯ ಗ್ರಹಣೇನೈವ ಗ್ರಹಣಂ ಪೂರ್ವವತ್ ಅನ್ಯತ್ ಸತ್ವ ಶಬ್ದಾತ್ ಬುದ್ಧಿಹಿ ಇಹ ಉಚ್ಯತೆ. ಬುದ್ಧಿಹಿ ಇಹ ಉಚ್ಯತೆ. ಓಕೆ, ಓಂ.